ಒದಗಿ ಬೇಗ ಬ್ರಹ್ಮನ ಶಿರಹರಿಸಿದೆ. ಅದನ್ನ ಕಂಡು ಎನ ಎದರಿಗೆ ಬರುತ್ತಿದೆ, ಎದರಿಗೆ ಬರುತ್ತಿದೆ ಪರಮ ಸುರಿಯಳೆ. ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ. ಯಾರು ಸರಿ ನಿನಗೆ ನಾರಿ ಮಣಿಯರೊಳಗೆ, ಯಾರು ಸರಿ ನಿನಗೆ ನಾರಿ ಮಣಿಯರೊಳಗೆ, ಯಾರು ಸರಿ ನಿನಗೆ ನಾರಿ ಮಣಿಯರೊಳಗೆ. ನೀರಿದೊಯ್ಯರಿ ಕೇಳೆ ಮೂರು ಲೋಕ ನಿನ್ನ ಕೆಳಗೆ, ನೀರಿದೊಯ್ಯರಿ ಕೇಳೆ ಮೂರು ಲೋಕ ನಿನ್ನ ಕೆಳಗೆ. ದ್ವಾರಕ ನಗರವು ನೀರೋಡು ಮುಳುಗಿಸಿ ನಾರಾಯಣನೆದೆ ಬಿಟ್ಟು ತುಳಿದು ಸಖಿ, ಜಾರಣಿಪತಿ ಪಾಂಡವರ ಜೂತದೊಳು ಹರವಿ ಗಟ್ಟಿ ಶೋಧಿಸಿದೆ ಮಾಯಿ ಹೌದು ನೀನು. ಸಾರದಿರು ಶಿಶುನಾಳದೀಶನಲ್ಲಿ ತೋರಿಸಿದಿರು ಪರಿವಾರ ಬಜಾರಿ. ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ ನಿನ್ನ ಬಣ್ಣೇ ಸಬಳವಲ್ಲ, ಬಣ್ಣಿ ಸಬಳವಲ್ಲ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ. ಚರುವೆ ಚೆನ್ನಕ್ಕೆ ನಿನ್ನ ಬೆನ್ನತ್ತಿ ಮುನಿಜ, ಚರುವೆ ಚೆನ್ನಕ್ಕೆ ನಿನ್ನ ಬೆನ್ನತ್ತಿ ಮುನಿಜಾನ. ಮೊನ್ನಗೆ ಸುರಿಸಿದ ಮಂದಿರವನ್ನ ಸಿದ್ಧಿ ಋಷಿಗಳನ್ನ ಕೆಣಕಿದೆ, ಕಣ್ಣ ಸುಳ್ಳಿನ ಮಾಡಿ ಕಾಮ ಬಳಸದವಳು ಮಣ್ಣು ಕೂಡಿಸಿದ ಮಾಯ ಹೌದು ನೀನು. ಗಣ್ಣ ಕಾಟಕ ಕಂಡೆ ನಿನ್ನು ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ ನಿನ್ನ ಬಣ್ಣೇ ಬಲವಲ್ಲ, ಬಣ್ಣೇ ಬಲವಲ್ಲ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ ಕೇಳೆ, ಸಣ್ಣ ಉಡಗಿ. ವಿಚಾರವ ಮಾಡೋ ತತ್ವ ವಿಚಾರವ ಮಾಡೋ, ಪರಮಾತ್ಮನ ಲೀಲೆಯೊಳಾಡೋ ತತ್ವ ವಿಚಾರವ ಮಾಡೋ, ತತ್ವ ವಿಚಾರವ ಮಾಡೋ, ಪರಮಾತ್ಮನ ಲೀಲೆಯೊಳಾಡೋ ತತ್ವ ವಿಚಾರವ ವಿಚಾರವ ಮಾಡೋ. ತತ್ವವನರಿಯದೆ ಆತ್ಮನ ಕಾಣದೆ, ತತ್ವವನರಿಯದೆ ಆತ್ಮನ ಕಾಣದೆ, ಕತ್ತೆಯಂತೆ ಮತ್ತೆ ಕತ್ತೆಯಂತೆ ಮತ್ತೆ ತಿರುಗಲಿ ಬ್ಯಾಡೋ. ತತ್ವ ವಿಚಾರವ ಮಾಡೋ, ಪರಮಾತ್ಮನ ಲೀಲೆಯೊಳಾಡೋ ತತ್ವ ವಿಚಾರವ ಮಾಡೋ. ಏಳು ನೆಲೆಯ ಏರಿ ನೋಡೋ, ಏಳು ಎಲೆಯ ಏರಿ ನೋಡೋ, ಸಮ್ಮೇಳ ಭಜನೆಯೋಡಾಡೋ ಏಳು ನೆಲೆಯ ಏರಿ ನೋಡೋ, ಸಮ್ಮೇಳ ಭಜನೆಯೋಡಾಡೋ ಏಳು ನೆಲೆಯ ಏರಿ ನೋಡೋ. ಕೂಳತನದಿ ನೀನು ಕಾಳು ಕ್ರಿಮಿಯ ತಿಂದು, ಕೂಳತನದಿ ನೀನು ಕಾಳು ಕ್ರಿಮಿಯ ತಿಂದು, ಕೋಳಿಯಂತೆ ಮತ್ತೆ ಕೋಳಿಯಂತೆ ಮತ್ತೆ ಕೂಗಲಿ ಬ್ಯಾಡೋ. ಸ್ವ ವಿಚಾರವ ಮಾಡು ಪರಮಾತ್ಮನ ಲೀಲೆಯೊಳಾಡು ಸತ್ವ ವಿಚಾರವ ಮಾಡು ಯರ ಕೇಳು ನೀನು ಜ್ಞಾನಮಾನಿಯರ ಕೇಳು ಆ ಜ್ಞಾನದೊಳಗೆ ಬೀಳುಬ್ಯಾಡು ಜ್ಞಾನಮಾನಿಯರ ಕೇಳು ಭಾನು ಪ್ರಕಾಶ